ಶಬ್ದ ಆತ್ಮ ಯಾವ ಆತ್ಮನನ್ನ ಅನೇಜತ ಏಕಂ ಮನಸಃ ಜವೀಯ ಅನ್ನುವ ಶಬ್ದಗಳಿಂದ ಇತ್ಯಾದಿ ಶಬ್ದಗಳಿಂದ ತಿಳಿಸಿಕೊಡಲಾಗಿತ್ತು. ಆ ಆತ್ಮ ತದಾತ್ಮ ನ ಏಜತಿ, ತದಾತ್ಮ ಏಜತಿ, ಆ ಆತ್ಮನು ಚಲಿಸುತ್ತಾನೆ ಮತ್ತು ಚಲಿಸುವುದೂ ಇಲ್ಲ, ದೂರ ಇದ್ದಾನೆ ಮತ್ತು ಸಮೀಪವೂ ಇದ್ದಾನೆ, ಒಳಗಿದ್ದಾನೆ ಹೊರಗೂ ಇದ್ದಾನೆ, ಒಳಗು ಹೊರಗು ತುಂಬಿಕೊಂಡಿದ್ದಾನೆ ಅನ್ನುವ ಹಿಂದಿನ ಹೇಳಿಕೆಯನ್ನೇ ಸ್ವಲ್ಪ ಸೂಕ್ಷ್ಮವಾಗಿ ಈ ಎರಡನೇ ಹೇಳಿಕೆಯನ್ನು ತಗೊಂಡಿದ್ದಾರೆ. ಭಾಷ್ಯ ತದ ಆತ್ಮತತ್ವ ಯತ್ ಪ್ರಕೃತಂ ತತ್ ಈಜತಿ ಚಲತಿ ತದೇವ ಚ ನ ಈಜತಿ ಸ್ವತಃ ನೈವ ಚಲತಿ ಸ್ವತಃ ಅಚಲಮೇವ ಸತ್ ಚಲತಿ ಇವ ಇತ್ಯರ್ಥಃ. ಸದ್ಯಕ್ಕೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಯಾವ ಆತ್ಮತತ್ವ ಅನ್ನುವ ವಿಚಾರವನ್ನು ಎತ್ತಿಕೊಳ್ಳಲಾಗಿದೆಯೋ ತದ್ ಆತ್ಮತತ್ವ ಯತ್ ಪ್ರಕೃತ, ಉಪನಿಷತ್ತಿನಲ್ಲಿ ಒಂದೊಂದು ಸಂದರ್ಭದಲ್ಲಿ ಆತ್ಮ ವಿಚಾರ ಒಂದೊಂದು ರೀತಿಯಲ್ಲಿ ಕೈಗೆತ್ತಿಕೊಳ್ತಾರೆ, ಅವುಗಳನ್ನ ಪ್ರಕ್ರಿಯೆಗಳು ಅಂತ ಕರೀತಾರೆ. ಹಾಗೆ ಸದ್ಯ ಯತ್ ಪ್ರಕೃತಂ, ಸದ್ಯ ಉಪನಿಷತ್ತಿನಲ್ಲಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಯಾವ ಆತ್ಮತತ್ವವನ್ನ ವಿಷಯವನ್ನಾಗಿ ಜಿಜ್ಞಾಸಕ್ಕೆ ತೆಗೆದುಕೊಳ್ಳಲಾಗಿದೆಯೋ ಆ ಆತ್ಮ ಏನಪ್ಪ ಆತ್ಮ ತದ್ ಏಜತಿ, ಅದು ಚಲಿಸುತ್ತದೆ ಚಲತಿ, ತದ್ ಏಜತಿ ತತ್ ಚಲತಿ, ಅದು ಉಪಾಧಿ ಸಹಿತವಾಗಿ ನಾಮರೂಪಾತ್ಮಕವಾದ ಉಪಾಧಿಗಳಿಂದ ಸಹಿತವಾಗಿ ಚಲಿಸಿದಂತೆ ಅನಿಸುತ್ತದೆ. ಓಡುವ ಗಾಡಿಯಲ್ಲಿ ಕುಳಿತುಕೊಂಡು ನಾವು ರಸ್ತೆಯ ಬದಿಗಿರುವ ಮರಗಳನ್ನು ಕಂಡಿದ್ದಾದರೆ ಓಡ್ತಾ ಇದ್ದದ್ದು ನಮ್ಮ ಗಾಡಿ, ಆದರೆ ನಮಗೆ ಕಂಡು ಬರೋದು ಆ ಮರಗಳು ಓಡ್ತಾ ಇವೆ ಅಂತ. ಇವ ನೀರಿನ ಪಾತಳೆಯ ಮೇಲೆ ಸೂರ್ಯನ ಪ್ರತಿಬಿಂಬವು ಚಲಿಸಿದಂತೆ, ಸೂರ್ಯನು ಚಲಿಸಿದಂತೆ ಇವ. ಇಲ್ಲಿಯೂ ಕೂಡ ಚಲಿಸಿದಂತೆ ಚಲತಿ ಇವ, ತದೇಜತಿ ಇದರೇನು ತತ್ ಚಲತಿ, ಅದೇ ಆ ಆತ್ಮನು ಉಪಾಧಿಗಳನ್ನು ಬಿಟ್ಟು ನೋಡಿದ್ಯಾದರೆ ತತ್ ನ ಏಜತಿ, ಅದು ಚಲಿಸುವುದಿಲ್ಲ, ಅದು ಚಲಿಸುವುದಿಲ್ಲ ಅನ್ನೋದು ಅದನ್ನು ಇವ ಅಂತ ಹಾಕೋಮಣ. ಉಪಾಧಿ ಸಹಿತವಾಗಿ ಚಲಿಸಿದಂತೆ, ಹೌದಾ, ಉಪಾಧಿ ರಹಿತವಾಗಿ ಚಲಿಸದಂತೆ, ಸರಿ ಹೌದಲ್ಲ, ಯಾಕೆ ಸರಿ ಅಲ್ಲ ಅಲ್ಲ, ಚಲಿಸದಂತೆ ಉಪಾಧಿ ರಹಿತವಾಗಿ ಚಲಿಸ್ತಾ ಇಲ್ಲ. ಉಪಾಧಿ ಸಹಿತವಾಗಿ ಚಲಿಸಿದಂತೆ, ಹೌದಾ? ಉಪಾಧಿ ಸಹಿತವಾಗಿ ಹೇಗೆ ಚಲಿಸಿದಂತೆಯೋ ಹಾಗೆ ಉಪಾಧಿ ರಹಿತವಾಗಿ ಚಲಿಸದಂತೆ. ಅಲ್ಲ ಅಂದ್ರೆ ಯಾಕಲ್ಲ? ಉಪಾಧಿ ಇದ್ದರೆ ಚಲಿಸಿದಂತೆ, ಶಬ್ದ ಕೇಳಿಸ್ಕೊಳ್ಳಿ ಸರಿಯಾಗಿ, ಚಲಿಸದಂತೆ. ಉಪಾಧಿ ಸಹಿತವಾಗಿ ಚಲಿಸಿದಂತೆ, ಉಪಾಧಿ ರಹಿತವಾಗಿ ಚಲಿಸದಂತೆ ಅಂತ ಅನ್ಬಹುದು. ಉಪಾಧಿ ರಹಿತನಾದ ಆತ್ಮ ಚಲಿಸಿದಂತೆ ಅಲ್ಲ, ಅವನ ಸಹಜತೆಯೇ ಚಲಿಸದಂತೆ, ಅಚಲತೆಯೇ ಅವನ ಸಹಜತೆ. ಆದ್ರಿಂದ ಅದನ್ನು ವಿವರಿಸ್ತಾರೆ ನೋಡಿ, ಸ್ವತಃ ನೈವ ಚಲತಿ, ಸ್ವತಃ ನೈವ ಚಲತಿ ಬೇರೆ, ನೈವ ಚಲತಿ ಇವ ಬೇರೆ. ಸ್ವತಃ ಕಡಿಮೆ ಸಾಕು, ಸ್ವತಃ ನ ಚಲತಿ ಬೇರೆ, ನ ಚಲತಿ ಇವ ಬೇರೆ. ಚಲಿಸಿದಂತೆ ಚಲಿಸದಂತೆ ಎರಡು ವ್ಯತ್ಯಾಸ ಇದೆ. ನೀವು ಚಲಿಸಿದಂತೆ ಅಂತ ನೀವು ವ್ಯವಹಾರ ಮಾಡಿದಾಗ ಅದು ಬರೀ ತೋರಿಕೆ, ಅನಿಸಿಕೆ, ಆಭಾಸ. ಯಾವಾಗ ನೀವು ಯುವ ಶಬ್ದ ಹಾಕಿಬಿಡ್ತೀರೋ ಅಲ್ಲಿ ಯಾವುದೇ ಬೇಕಾದ ಖಚಿತತೆ ಇರೋದಿಲ್ಲ, ನಿಶ್ಚಿತತೆ ಇರೋದಿಲ್ಲ. ಸರ್ಪದಂತೇನೋ ಕಾಣ್ತಾ ಇದೆ ನೋಡಿ, ಅಂತೆ ಸರ್ಪದಂತೆ. ಯು ಆರ್ ನಾಟ್ ಶುವರ್, ನೀನು ಅದ್ರ ಬಗ್ಗೆ ಖಚಿತವಾಗಿ ಗುರುತಿಸಲಿಕ್ಕೆ ಅಸಮರ್ಥನಾಗಿದ್ದೀಯ. ಹಾಗೆಯೇ ಆತ್ಮನು ಚಲಿಸುವುದಿಲ್ಲ ಬೇರೆ, ಚಲಿಸದಂತೆ ಬೇರೆ. ಹೇಳು, ಉಪಾಧಿಯನ್ನು ಬಿಟ್ಟುಕೊಟ್ಟಾಗ, ಉಪಾಧಿ ರಹಿತವಾಗಿ ಆತ್ಮನ ನೋಡಿದಾಗ ಚಲಿಸ್ತಾ ಇಲ್ಲವೋ ಅಥವಾ ಚಲಿಸದಂತೆ ಕಾಣ್ತಾನ? ಇಲ್ಲ, ನೈವ ಚಲತಿ, ಚಲನೆ ಬಂದ ಅಂತೆ ಅಂತ ಯಾಕೆ ತಿಳ್ತಿರಲಿ? ಅದಕ್ಕೆ ನಾನು ನಿಮ್ಮ ಪರೀಕ್ಷೆ ಮಾಡ್ತಾ ಇದ್ದೀನಿ. ಆತ್ಮನು ಆನಂದದಂತೆ ಇದ್ದಾನೋ, ಆನಂದವೇ. ಅರಿವಿನಂತೆ ಇದ್ದಾನೋ ಏನು, ಅರಿವೇನು? ಇದ್ದಂತೆ ಇದ್ದಾನೋ, ಇದ್ದಾನೇನು? ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ. ಅಂತೆ ಶಬ್ದ ಯೂಸ್ ಮಾಡಿದಾಗ, ಪ್ರಯೋಗಿಸಿದಾಗ ಅದರೊಳಗೆ ಖಚಿತತೆ ಇರುವುದಿಲ್ಲ. ಉಪಾಧಿಗಳಿಂದ ಸಹಿತವಾಗಿ ಅವನು ಚಲಿಸಿದಂತೆ, ಉಪಾಧಿ ರಹಿತವಾಗಿ ಅವನನ್ನು ನೋಡಿದಾಗ ಅವನಲ್ಲಿ ಚಲನೆಯೇ ಇಲ್ಲ. ಅದು ತತ್ ನ ಏಜತಿ, ಉಪಾಧಿ ಸಹಿತವಾಗಿ ಚಲಿಸಿದಂತೆ, ಉಪಾಧಿ ಸಹಿತವಾಗಿ ಚಲಿಸಿದಂತೆ. ಚಲಿಸುವುದು ಉಪಾಧಿ ಅಲ್ಲ, ಚಲಿಸುವುದು ಕೂಡ ಒಂದು ಉಪಾಧಿನೇ. ಸುಮ್ಮನೆ ಕೂಡೋದು ಒಂದು ಉಪಾಧಿನೇ, ಚಲಿಸುವುದು ಒಂದು ಉಪಾಧಿನೇ. ಉಪಾಧಿ ಸಹಿತವಾಗಿದ್ದಾಗಿಯೇ ಚಲನೆ ಕಂಡು ಬರ್ತದೆ, ಸುಮ್ಮನೆ ಕೂಡೋದು ಕಂಡು ಬರ್ತದೆ, ಏನಾದರೂ ಚಟುವಟಿಕೆಗಳು ತೊಡಗಿದ್ದು ಕಂಡು ಬರ್ತದೆ. ಇವೆಲ್ಲವೂ ಉಪಾಧಿ ಸಹಿತವಾಗಿ, ಉಪಾಧಿ ರಹಿತವಾಗಿ ಅವನಲ್ಲಿ ಏನೂ ಇಲ್ಲ, ಚಲನೆಯೇ ಇಲ್ಲ. ತತ್ವನ್ನ ಏಜತಿ, ಹೌದು, ಸ್ವತಃ ಅಚಲನೇವ, ಸ್ವತಃ ಅವನು ಅಚಲನೇ ಆಗಿದ್ದರಿಂದ, ಚಲನರಹಿತನೇ ಆಗಿದ್ದರಿಂದಾಗಿ ಉಪಾಧಿ ಸಹಿತವಾಗಿ ಚಲತಿ ಇವ ಇತ್ಯರ್ಥ. ಅಲ್ಲಿ ಆ ಶಬ್ದವನ್ನು ಹಾಕೋಬೇಕು, ಉಪಾಧಿ ಸಹಿತವಾಗಿ ಚಲತಿ ಇವ. ಅವನು ಚಲನರಹಿತನಾಗಿದ್ದಾಗ್ಯೂ ಕೂಡ ಉಪಾಧಿ ಸಹಿತವಾಗಿ ಚಲತಿ ಇವ. ಅವನು ಚಲನರಹಿತನಾಗಿದ್ದಾಗ್ಯೂ ಕೂಡ ಉಪಾಧಿ ಸಹಿತವಾಗಿ ಚಲಿಸಿದಂತೆ, ಆವಾಗ ಪರ್ಫೆಕ್ಟ್ ಆಗ್ತದೆ. ಚಲಿಸಿದಂತೆ ಆದ್ರೆ ಅವನಲ್ಲಿ ಚಲನೆಯೇ ಇಲ್ಲ. ಚಲನೆಯೇ ಇಲ್ಲ ಅಂದ್ರೆ ಚಲಿಸಿದಂತೆ ಅಂತ ಯಾಕನ್ನು ಹೇಳಿಕೋಬೇಕು? ನಾವು ಹೇಳೋದಿಲ್ವಾ? ಎಲ್ಲರೂ ಬಂದು ಹೇಳ್ತಾರಲ್ಲ, ಆತ್ಮ ಚಲಿಸ್ತದೆ, ಆತ್ಮ ಬರ್ತದೆ, ಇವತ್ತು ಬೆಳಿಗ್ಗೆ 4 ಬಂದಿತ್ತು, ಆತ್ಮ ಉದ್ಯಾನ ಬರ್ತದೆ, ಹಿಂಗೆಲ್ಲ ಹೇಳ್ತಾರಲ್ಲ. ಯಾರಿಗೆ ಯಾರು ಹೇಳ್ತಾರೆ? ಅವಿವೇಕಿಗಳಿಗೆ ಅವಿವೇಕಿಗಳು ಹೇಳ್ತಾರೆ. ಹಾಗಾದ್ರೆ ಚಲನರಹಿತನಾಗಿದ್ದಾಗ್ಯೂ ಕೂಡ ಅವನಿಗೆ ಚಲನಗಿದ್ದಂತೆ ಎಂದು ಅವಿವೇಕಿಗಳು ಹೇಳುತ್ತಾರೆ. ಹಾಗೆ ಹೇಳಿಕೂ ಕೂಡ ಒಂದು ಕಾರಣ ಇದೆ, ಉಪಾಧಿಯನ್ನ ಸತ್ಯ ಅಂತ ಸ್ವೀಕರಿಸುತ್ತಾರೆ. ಉಪಾಧಿಯನ್ನ ಸತ್ಯ ಅಂತ ಸ್ವೀಕರಿಸುತ್ತಾರೆ, ಹೀಗಾಗಿ ಆ ಉಪಾಧಿ ಸಹಿತವಾಗಿ ನೋಡ್ತಾರೆ. ಹೀಗಾಗಿ ಅವ್ರಿಗೇನಾಗ್ತದೆ, ಅವನು ಚಲಿಸಿದಂತೆ, ಅವನು ಕೂತಂತೆ, ಅವನು ಹೋದಂತೆ, ಅವನು ಬಂದಂತೆ, ಯಾರದೋ ಮನೆಯಲ್ಲಿ ಇದ್ದಂತೆ, ಅವನಿಗೆ 2 ಮಕ್ಕಳಾದಂತೆ, ಅವನ ಕಾರುದ್ಯತೆ ಮದುವೆ ಆದಂತೆ, ಇವೆಲ್ಲ ಮುಂದೆ ಅಂತೆ ಅಂತೆ ಕ್ರಂತೆಗಳ ಸಂತೆ. ಆ ಸಂತೆಯ ಒಂದು ಬಂತೆ, ಆ ಬಂತೆ ನಿಂತಲೇ ನನಂತೆ. ಬಂತೆ ಅಂದ್ರೆ ಗಂಟು, ಅಂತೆ ಕ್ರಂತೆಗಳ ಸಂತೆ. ಆ ಸಂತೆ ಒಂದು ಬಂತೆ, ಆ ಬಂತೆ ನಿಮ್ಮ ತಲೆ ಮೇಲಂತೆ. ಹೊತ್ಕೊಂಡೆ ಹಂಗೆ ಅಡ್ಡಾಡೋದು ಏನು ಹೊತ್ಕೊಂಡಿರೋದು? ಎಲ್ಲ ಅಂತ್ಯ ಕಂತ್ಯಗಳ ಗಂಟು, ಸಾರ ಸಗತ್ತೆ. ಅದಕ್ಕೆ ಮೊದಲನೇ ಶಬ್ದ ಹೇಳ್ಬಿಡ್ತಾರೆ, ತಾತ ಏಜತಿ ತಾತ ನ ಏಜತಿ. ಉಪಾಧಿ ಸಹಿತವಾಗಿ ಅವನು ಚಲಿಸುತ್ತಾನೆ, ಉಪಾಧಿ ರಹಿತವಾಗಿ ಅವನು ಚಲನೆಯನ್ನೇ ಮಾಡಿ ಚಲನೆಯೇ ಇಲ್ಲ, ಅವನಲ್ಲಿ ಚಲನೆಯೇ ಇಲ್ಲ. ಆದರೂ ಕೂಡ ಅವಿವೇಕದಿಂದಾಗಿ ಚಲತಿ ಇವ ಇತ್ಯರ್ಥ. ಅಜ್ಞಾನದಿಂದಾಗಿ ಚಲತಿ ಇವ ಇತ್ಯರ್ಥ. ಕಿಂಚ ತದ್ದೂರೇ ವರ್ಷಕೋಟಿಶತೈ ಅಪಿ ಅವಿದುಷಾಂ ಅಪ್ರಾಪ್ಯತ್ವಾತ್ ದೂರ ಇವ. ಅವಿದುಷಾಂ ಅಂದ್ರೆ ಅಜ್ಞಾನಿಗಳಿಗೆ, ಅವಿವೇಕಿಗಳಿಗೆ, ನಾನ್ ಥಿಂಕರ್ಸ್, ಚಿಂತನೆ ಮಾಡದೇ ಇರುವವರಿಗೆ, ಚಿಂತನೆಯನ್ನು ಮಾಡಲಿಕ್ಕೆ ರಿಲಕ್ಟಂಟ್ ಆದವರಿಗೆ, ಚಿಂತನೆ ಮಾಡುವುದನ್ನು ವಿರೋಧಿಸುವವರಿಗೆ, ಎಷ್ಟು ಬೇಕು ಎಲ್ಲ ಒಂದೇ ಕ್ಯಾಟಗರಿ. ಕೆಲವರು ಚಿಂತನೆ ಮಾಡಿದಂತ ಮಾಡಿರುತ್ತಾರೆ, ಆದರೆ ಚಿಂತನೆ ಮಾಡುವ ಕ್ರಮ ಗೊತ್ತಿರೋದಿಲ್ಲ. ಭಾರಿ ದೊಡ್ಡ ಚಿಂತಕರು, ಅನಂತಮೂರ್ತಿ ವಾಹಾ ಎಂತ ಚಿಂತಕರು. ಮೋದಿ ಆರಿಸಿ ಬಂದ್ರೆ ನಾನು ಭಾರತ ದೇಶವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತೇನೆ, ಯಾರು ಹೇಳಿದ್ದದು? ಅನಂತಮೂರ್ತಿ. ಮೋದಿ ಆರಿಸಿ ಬಂದ್ರೆ ನಾನು ಪಾಕಿಸ್ತಾನಕ್ಕೆ ಹೋಗ್ತೇನೆ. ಎಲ್ಲಾರು ಬೆನ್ನತ್ತಿ ಬಿಡ್ರ, ಆರಿಸಿ ಬಂದ್ರೆ ನೋಡ್ರಿ ನೀವು. ನಾ ಹಂಗದಿಲ್ಲ, ನಾ ಹಿಂಗದಿಲ್ಲ. ಒಬ್ಬರನ್ನು ಟಿಕೆಟ್ ಕಳೆದ ಹಿಂಗೆ ಇವರೆಲ್ಲ ತಲೆ ಮೇಲೆ ಅಡ್ಡಾಡ್ತಂತವಲ್ಲ. ಇವ್ರು ಚಿಂತಕರು ಇಲ್ಲ. ಅಲ್ಲೇನೋ ಕೋತದ, ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. ಇವ್ರು ಚಿಂತಕರು ಹೌದು, ಆ ಚಿಂತನೆಯಲ್ಲಿ ಈ 4 ಯಾವುದೋ ಒಂದು ಮಾತ್ರ ಇದೆ, 3 ರಾಷ್ಟ್ರ ರಕ್ಷಣ, ಸಮಾಜದ ರಕ್ಷಣ, ಕುಟುಂಬದ ಮೌಲ್ಯಗಳ ರಕ್ಷಣ, ವ್ಯಕ್ತಿಗತವಾದ ಮೋಕ್ಷದ ಪ್ರಯತ್ನ. ಈ 3 ಯಾವುದು ಒಂದು ಕೊರತೆ ಇತ್ತು ಅಂತಂದ್ರೆ ಅವ್ರು ಚಿಂತಕರಿದ್ರೂ ಕೂಡ ಇಂಥ ಪರ್ವರ್ಟೆಡ್ ಹೇಳಿಕೆಗಳು ಬರ್ತವೆ. ಎಲ್ಲ ಒಂದು ಕೊರತೆ ಇರ್ತದೆ ಅವ್ರದ್ದು. ಚಿಂತಕರು, ಅಡಲ್ಟ್ರೇಟೆಡ್ ಚಿಂತಕರು, ಬಿಸಿಬೇಳೆಬಾತ್ ಚಿಂತಕರು, ಚೌಚೌ ಚಿಂತಕರು, ಇವರಿಗೆ ಕೋಟಿ ಕೋಟಿ ರೂಪಾಯಿ ಚೆಕ್ಗಳು, ಪದ್ಮಭೂಷಣಗಳು, ಏನವು ಪದ್ಮ ಅದು ಜ್ಞಾನಪೀಠ ಪ್ರಶಸ್ತಿ. ಯು ಶುಡ್ ಬಿ ಎ ಮಾಡೆಲ್ ಟು ದ ಚಿಲ್ಡ್ರನ್. ಐ ಲವ್ ದಟ್. ನಾವು ಜೀವನ ಹೆಂಗ್ ನಡೆಸ್ಬೇಕು ಅಂತಂದ್ರೆ ದೊಡ್ಡವರನ್ನ ನೋಡಿ ಜೀವನ ನಡೆಸಬಾರ್ದು. ಮಕ್ಕಳಿಗೂ ಮಕ್ಕಳು ನಮ್ಮನ್ನ ಹೀರೋ ಅಂತ ಒಪ್ಕೋಬೇಕು. ಮಕ್ಕಳಿಗೆ ನಾವು ಮಾರ್ಗದರ್ಶಕರಾಗಿ ಜೀವನ ನಡೆಸ್ಬೇಕು. ವಾಸ್ತವಿಕವಾಗಿ ನಾವು ಇವತ್ತು ಇಲ್ಲಿ ಬಂದು ಕೂತಿದ್ದು ನಾನು ಮಕ್ಕಳ ಜೊತೆ ಆ ಥರ ಜೀವನ ಮಾಡಿದ್ದಕ್ಕೆ ಇಲ್ಲೊಂದು ಶೋಸ್. ಅದೊಂದು ದೊಡ್ಡ ಪಾಠಶಾಲೆ. ಮಕ್ಕಳ ಜೊತೆ ಸಮಯ ತೆಗೆಯೋದು ಅಂತಂದ್ರೆ ಅದೊಂದು ದೊಡ್ಡ ಪಾಠಶಾಲೆ. ಸವಿತಾ ಕೇಳಿ ಕಲಾವತಿ ದೊಡ್ಡ ಪಾಠಶಾಲೆ. ಮೌಲ್ಯಗಳನ್ನು ಕಲಿಬಹುದು, ನೈತಿಕತೆಯನ್ನು ಕಲಿಬಹುದು, ಪಾಠ ಕಲಿಬಹುದು, ಆಮೇಲೆ ಹಿಂದೂ ಧರ್ಮದ ಕೆಲವೊಂದು ಮಹತ್ವಗಳನ್ನು ಅಲ್ಲಿ ಕಲಿಬಹುದು, ಆಧ್ಯಾತ್ಮ ವಿದ್ಯೆಯನ್ನು ಕಲಿಬಹುದು, ಮನಃಶಾಸ್ತ್ರವನ್ನು ಕಲಿಬಹುದು. ಕಲಿಸ್ತಾರೆ ಅವರು. ಏನ್ ಮಂಜು ಹೌದಲ್ಲ? ಕರಡಿ ಮನೆ ಇದ್ದಂಗೆ ಮಕ್ಕಳು. ಅದಕ್ಕೆ ನೀ ಎಂತ ಮಹಾಜ್ಞಾನಿ ಆಗಿರು, ಎಂಟೆಂಟು ಉಪನಿಷತ್ತುಗಳನ್ನ ಕಂಠ ಪಾಠ ಮಾಡಿರು. ನಮ್ಮ ಮಕ್ಕಳ ಜೊತೆ ಒಂದು ತಿಂಗಳ ಸಮಯ ತೆಗೆ ಸಾಕು. ಪಾರ್ಸ್ವಾದಿ ಮುಂದೆ ಉಪನ್ಯಾಸ ಬಿಡ್ತೇನೆ ಹೊರಗಡೆ. ಅದು ಅದು ಅದೇ ಗರಡಿ ಮನೆ, ಅದೇ ಪಾಠಶಾಲೆ. ಹೆಂಗಿದೆ ಅದು ಮಕ್ಕಳು? ಅದಕ್ಕೆ ನಾನು ಹೇಳೋದು ಇಷ್ಟೇ, ಇವರೆಲ್ಲ ಚಿಂತಕರು, ಆದ್ರೆ ಇವರ ಚಿಂತನೆಗಳು ತಳ ಮುಟ್ಟೋದಿಲ್ಲ. ಅದಕ್ಕೆ ಇವ್ರು ನಾವ್ ಏನ್ ಕರೆಯೋಣ ಹಾಗಾದ್ರೆ ಅವಿದುಷಾ. ಇವರೆಲ್ಲರೂ ನಾನ್ ಥಿಂಕಿಂಗ್. ಇಂತಹ ನಾನ್ ಥಿಂಕರ್ಸ್ ಏನಿದ್ದಾರೋ ಅಪ್ರಾಪ್ಯತ್ವಾದ ಈ ಆತ್ಮನನ್ನ ತಿಳಿಯದವರಾಗಿರುತ್ತಾರೆ. ಹೀಗಾಗಿ ಅವರಿಂದ ಆತ್ಮ ಕಿಂಚಿತ್ತ ದೂರೇ, ಸಾಕಷ್ಟು ದೂರದ. ಯಾರಿಗೆ ದೂರದ? ಯಾರಿಗೆ ದೂರದ? ಈ ನಾನ್ ಥಿಂಕರ್ಸ್, ಅವಿವೇಕಿಗಳು, ಅಜ್ಞಾನ. ವಿದುಷ ಅಂದ್ರೆ ಜ್ಞಾನಿ, ಜ್ಞಾನ. ಅವಿದುಷಾಂ ಅಜ್ಞಾನಿಗಳಿಗೆ ತದಾತ್ಮ ದೂರ. ಎಷ್ಟು ದೂರದ ಅದನ್ನ ಹೇಳಿದೀವಿ ನಾ. ಫಾಸ್ಟ್ ಬುಲೆಟ್ ಟ್ರೈನ್ ತಗೊಂಡು ತಲುಪ್ತೇವೆ. ಅದು ಎಷ್ಟು ದೂರದ ಅಂದ್ರೆ ಅವ್ರು ಅದನ್ನು ಹೇಳ್ಬಿಡ್ತಾರೆ, ಚಂದ ಹೇಳ್ತಾರೆ. ವರ್ಷ ಕೋಟಿ ಶತೈಹಿ, ಶತಕೋಟಿ ವರ್ಷ ದೂರದ ನೋಡು. ನಮ್ ವರ್ಷ ಅಲ್ಲ, 94, 95, 96 ಇದು ವರ್ಷ ಅಲ್ಲ, ಕಲ್ಪದಲ್ಲಿಯ ವರ್ಷ. ಶತಕೋಟಿ ವರ್ಷ ಪೂರ್ವ ಅಂದ್ರೆ ಈ ಶತಕೋಟಿ ವರ್ಷಕ್ಕೆ 100 ಇಂದ ಭಾಗಿಸ್ರಿ. ಯಾಕೆ 100 ಇಂದ ಭಾಗಿಸ್ಬೇಕಂತಂದ್ರೆ ಶತಕೋಟಿ ವರ್ಷ ಇಂಟು 100 ಇದು ಕಲ್ಪ. ಶತಕೋಟಿ ವರ್ಷ ಇಂಟು 100 ಇದು ಒಂದು ಕಲ್ಪ. ಮಾಡಿಕೋಬೋದ ನಿಮ್ಮ ಮೊಬೈಲ್ ಒಳಗೆ ಮಾಡಿ ಬರಂಗ ಮಾಡಿ ಬರಂಗ ಕ್ಯಾಲ್ಕುಲೇಟರ್ ನೋಡಿ ಅದು ಮಾಡಿ ಬರ್ತದಂತ ನೀ ಅಂದ್ರೆ ಹಂಗಾರೆ ಇನ್ನೊಂದು 100 ಗುಣಸ್ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ದೂರ. ಯಾರಿಗೆ? ತಿಳಿಯುವ ಪ್ರಯತ್ನ ಮಾಡದೇ ಇದ್ದವರಿಗೆ, ತಿಳಿಯದೇ ಇದ್ದವರಿಗೆ, ಪ್ರಯತ್ನ ಮಾಡಿಯೂ ಕೂಡ ಅರ್ಥ ಮಾಡ್ಕೋದೇ ಇದ್ದವರಿಗೆ, ಇದು ಬೇಡ ಬೇಡ ಅಂತ ದೂರ ಇಟ್ಟವರಿಗೆ, ಎಲ್ಲರೂ ಸೇರಿಸಿ ಅಜ್ಞಾನಿಗಳಿಗೆ. ಈ ಅಜ್ಞಾನಿಗಳಿಗೆ ಈ ಆತ್ಮ ತದ ಆತ್ಮ ಎಷ್ಟು ದೂರದ? ಭಾರಿ ದೂರ. ಅದು ಉಲ್ಟಾ ಬರ್ರಿ. ಹಾಗಾದ್ರೆ ತಿಳಿದವ್ರಿಗೆ ಎಷ್ಟು ಎಲ್ಲಿದೆ ಅದು? ತಿಳಿದವರಿಗೆ ಆತ್ಮ ಎಲ್ಲಿದೆ? ತದು ಅಂತಿಕೆ ಅಶ್ಯ ಅದು ಮೇಲೆ ತದ್ವು ಅಂತಿಕೆ ಇತಿ ಛೇದ. ನೀವು ಕನ್ನಡವೇ ಆಗಲಿ ಸಂಸ್ಕೃತವೇ ಆಗಲಿ, ಛೇದ ಅನ್ನೋ ಶಬ್ದವನ್ನ ಸರಳ ಮಾಡ್ಕೊಂಡ್ಬಿಟ್ಟಿರಿ. ಛೇದ ಅನ್ನೋ ಶಬ್ದವನ್ನ ಸರಳ ಮಾಡ್ಕೊಂಡ್ಬಿಟ್ಟಿರಿ, ಚಕಾರ ರಹಿತವಾಗಿ ಛ ಉಪಯೋಗ ಮಾಡ್ತೀರಿ. ಚಕಾರ ಹಾಕಿದ್ರೆ ಪ್ರೊನೌನ್ಸಿಯೇಷನ್ ಅದೇ ತರ ಬರ್ತದೆ, ಅದ್ರ ಚಕಾರ ಹಾಕಬೇಕಾಗಿ ಹಾಕಿದಾಗಿಯೇ. ಈಗ ನಾವು ಕನ್ನಡದಲ್ಲಿ ಹೇಳ್ತೇವೆ ಛಿದ್ರ ಅಂತ ಹೇಳ್ತೀವಿ, ಚಕಾರ ಪ್ಲಸ್ ಛ, ಅದನ್ನು ಹಾಕುವುದಿಲ್ಲ, ಛ ಮಾಡಿ ಅದನ್ನು ಛಿ ಮಾಡಿ ದ್ರ ಮಾಡುತ್ತೆ, ಶಾರ್ಟ್ಕಟ್. ನೋಡ್ಬೇಕಾದ್ರೆ ಕನ್ನಡ ಭಾಷೆ ಇದ್ರೆ ನೋಡು ಅಲ್ಲಿ ಹೇಗಿದೆ. ಕನ್ನಡ ಭಾಷೆ ಇದೆಯಾ ಶಂಕರ ಭಾಷೆ? ಅದು ಸರಿಯಾಗಿ ಕರೆಕ್ಟ್. ಛೇದ ಅಂದ್ರೇನು? ಈ ತರ ಬಿಡಿಸಬೇಕು ಅಂತ ಹೇಳ್ತಾರೆ. ಯಾವ ತರ ಬಿಡಿಸ್ಬೇಕು? ತದು ಅನ್ನೋ ಶಬ್ದವನ್ನ ತದ್ ಉ ಅಲ್ಲಿ ನೋಡ್ಬೇಡ್ರಿ, ಅಲ್ಲೇ ನೋಡ್ರಿ, ಭಾಷೆಯಲ್ಲೇ ನೋಡ್ರಿ. ತದ್ ಉ ಅಂತಿಕೆ ಇತಿ ಛೇದ. ಶಬ್ದ ಏನಿದೆ ಮಂತ್ರದೊಳಗೆ? ತದ್ವಂತಿಕೆ. ತದ್ದೂರೇ ತದ್ವಂತಿಕೆ. ತದ್ವಂತಿಕೆ ಅಂದ್ರೇನು? ತದ್ ಊ ಅಂತಿಕೆ ಛೇದ. ಹಾಗೆ ಅದನ್ನು ಬಿಡಿಸಬೇಕು ಅಂತ ಹೇಳ್ತಾರೆ. ಈಗ ವಿವರಣೆ ಏನು ಕೊಡ್ತಾರೆ? ತದ್ವಂತಿಕೆ ಸಮೀಪೆ ಅತ್ಯಂತಮೇವ ವಿದುಷಾಂ ಆತ್ಮತ್ವಾತ್ ನ ಕೇವಲಂ ದೂರೇ ಅಂತಿಕೆ ಚ. ತದ್ವಂತಿಕೆ ಅಂದ್ರೆ ತದು ಊ ಅಂತಿಕೆ. ಏನ್ರಿ ತದು? ಅದು ತದು ಅದು ಊ ಅದೇ ಆ ಆತ್ಮ. ಯಾವುದನ್ನು ನಾವು ಹೇಳ್ತಾ ಇದ್ದೇವೋ ಅದೇ ಆತ್ಮ. ಆ ಒಂದು ಊ ಅನ್ನೋ ಶಬ್ದ ಅಷ್ಟು ಸ್ಪಷ್ಟವಾದ ಅರ್ಥ ಬರ್ತದೆ. ಮತ್ತೆ ಯಾವುದು ಹುಣಸೆ ಮರದ ಆತ್ಮ ಅಥವಾ ಬೇವಿನ ಮರದ ಆತ್ಮ ನಾವು ಮಾತಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರೋ ಆತ್ಮ ಯಾವ ಆತ್ಮವನ್ನ ಈಗ ಪ್ರಕೃತವಾಗಿ ಜಿಜ್ಞಾಸ್ಕೊಂಡಿದ್ದೀವೋ ಅದೇ ಆತ್ಮ. ಊ ಟು ಎಂಫಸೈ, ಅದು ಎಂಪಥೆಟಿಕ್ ಪ್ರಯೋಗ ಅಂತ. ಆ ಉಕಾರವನ್ನ ಅದೇ ಆತ್ಮಪ ಅಂತ ಅದನ್ನ ಒತ್ತಾಯ ಪೂರ್ವಕವಾಗಿ ಹೇಳಲಿಕ್ಕೆ ಊ ಶಬ್ದ ಬಂದಿದೆ. ತತ್ ಊ ಅದೇ ಆತ್ಮ ಏನಾಗಿದೆ? ಅಂತಿಕೆ ಸಮೀಪೆ. ಸಮೀಪ ಎಷ್ಟು ಸಮೀಪ? ಓಹೋ ಅದನ್ನ ಬೇರೆ ಕೇಳ್ತೀಯ ನೀನು. ಅತ್ಯಂತಮೇವ, ಎಷ್ಟು ಸಾಧ್ಯ ಆಗಿದ್ದದ ಅಷ್ಟು ಸಮೀಪ. ಆದ್ರೂ ಒಂದು ಮಾತು ಹೇಳ್ರಿ, ಸಮೀಪ ಅಂತ ಇನ್ನು ಹೇಳಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ ಅಷ್ಟು ಸಮೀಪ. ಈಗ ನಾವು ಹೀಗೆ ಹೇಳಬಹುದು, ಕನ್ನಡಕ ಕಳ್ಕೊಂಡ ನಂತರ ಸಾಕಷ್ಟು ಹುಡುಕಾಡಿ ಕನ್ನಡಕವು ಪ್ರಾಪ್ತವಾದ ಮೇಲೆ ಈಗ ಆ ಕನ್ನಡಕ ಎಷ್ಟು ಅದನ್ನ ಕಡಿಮೆದೆ ಇರ್ತದೆ, ಎಷ್ಟು ಸಮೀಪದ ಅದು ಪ್ರಾಪ್ತವಾಗದೇ ಇದ್ದಾಗ ಎಷ್ಟು ದೂರ ಇತ್ತು? ಅದು ಪ್ರಾಪ್ತವಾಗದೇ ಇದ್ದಾಗ ಕನ್ನಡಕ ಎಷ್ಟು ದೂರ ಇತ್ತು? ಬಾತ್ರೂಮ್ನಷ್ಟು ದೂರ ಇತ್ತ? ಬೆಡ್ರೂಮ್ನಷ್ಟು ದೂರ ಇತ್ತ? ಟೇಬಲ್ನಷ್ಟು ದೂರ ಇತ್ತ? ಬೀರುನಷ್ಟು ದೂರ ಇತ್ತ? ಪಕ್ಕದ ಮನೆಯಷ್ಟು ದೂರ ಇತ್ತ? ಅದು ಪ್ರಾಪ್ತವಾಗದೇ ಇದ್ದಾಗ ಎಷ್ಟು ದೂರ ಇತ್ತು ಗೊತ್ತದು? ಅಲ್ಲೇ ಇದ್ರೆ ಮತ್ತೆ ಆ ಪಕ್ಕದ ಮನೆಗೆ ಯಾಕೆ ಹೋಗಿ ದುಡುಕಕ್ಕೆ? ಅದೇ ಗೊತ್ತಿಲ್ಲದೆ ಇದ್ದ ಆ ಸಮಯದಲ್ಲಿ ಎಷ್ಟು ದೂರ ಇದೆ ಕನ್ನಡಕ, ಎಷ್ಟು ಹುಡುಕಿದ್ರು ಅಷ್ಟು ದೂರ ಇದೆ. ಹೌದು, ಅದು ಯಾವಾಗ ಕೈಗೆ ನಿಲುಕಲಾರದಷ್ಟು ದೂರ. ಹೌದಾ, ಅದು ಯಾವಾಗ ನನ್ನ ಕಣ್ಣ ಮೇಲೇನೆ ಇದೆ ಅಂತ ಎಚ್ಚರಾಗ್ಬಿಟ್ಟು ಈಗ ಹೇಳಿ ಎಷ್ಟು ಸಮೀಪದ, ಆರಂಗಳ ಸಮೀಪದನ, ಎರಡಂಗಳ ಸಮೀಪದನ, ನನ್ನ ಚರ್ಮದಷ್ಟು ಸಮೀಪದನ, ಎಷ್ಟು ಸಮೀಪದ? ನಿಮ್ಗೆ ವ್ಯವಹಾರಕ್ಕಾಗಿ ನಾ ಹೇಳ್ತೀನಿ ಉತ್ತರ ಇದೆ, ಅದನ್ನ ನಾನೇ ಆಗಿ ಎಷ್ಟು ಸಮೀಪದ, ನಾನೇ ಈ ನಾನೇ ಕನ್ನಡಕ. ಈಗ ಕನ್ನಡಕ ಹಾಕೊಂಡವ್ರು ಇದೆಲ್ಲ ಗೊತ್ತಾಗ್ತದೆ. ನೀವು ಯಾರು ಕನ್ನಡಕ ನೀ ಹಾಕೊಂಡಿಯಲ್ಲ, ಹಾ ನನ್ ಫೇಸ್ಬುಕ್ ನಾಗ ವಿತ್ ಕನ್ನಡಕ ನಾ ಕನ್ಫರ್ಮೇಶನ್ ಕೊಟ್ಟೇನೆ ನೋಡ, ಕೊಟ್ಟೇನಿಲ್ಲ ಚೆಕ್ ಮಾಡಿ ಕೊಟ್ಟೇನೆ ನೋಡು ಕನ್ಫರ್ಮೇಶನ್. ಜನರಲಿ ಬಹಳ ಚೂಸಿ ಇದ್ದೆ ನಾ, ಹಂಗೆ ಎಲ್ರಿಗೂ ಕನ್ಫರ್ಮೇಶನ್ ಕೊಡ್ಕೋಬೋದಿಲ್ಲ, ದೊಡ್ಡ ತಿಪ್ಪೆ ಆಗುತ್ತೆ. ಏನೇನೋ ಕೇಳ್ತಾರೆ, ಏನೇನೋ ಕನ್ನಡಕ ಹಾಕೊಂಡೋಗಿ ಗೊತ್ತು. ಈ ಕನ್ನಡಕ ಹಾಕೋತೀವಲ್ಲ, ಕನ್ನಡಕದಿಂದ ನೋಡಿಕತ್ತೇವಿ ಅಂತ ನಮಗ ಅನಿಸುವುದೇ ಇಲ್ಲ. ಯಾಕ್ರಿ ಸಾಮಾನ್ಯ? ಹೌದಾ, ಕನ್ನಡಕದಿಂದ ನೋಡ್ಲಿಕತ್ತೇವಿ ಅಂತ ಅನಿಸುದೇ ಇಲ್ಲ. ನಾನ್ ನೋಡ್ಲಿಕತ್ತೀನಿ ಅಷ್ಟೇ, ಅಷ್ಟಿತ್ತ. ಹಾಗಾದ್ರೆ ಎಷ್ಟು ಸಮೀಪದ? ವಾಹ್, ಥ್ಯಾಂಕ್ ಯು. ಉದಾಹರಣೆ ಕೊಟ್ಟದ್ದಕ್ಕೂ ಸಾರ್ಥಕ ಆಗ್ತಿದ್ದು, ಇದ್ರಲ್ಲಿ ಎಷ್ಟು ಕೆದರ್ಬೇಕಲ್ಲ ಮಾತು. ಅದು ನಾನ ಯಾರಿಗೆ? ತಿಳಿದವರಿಗೆ. ತಿಳಿಯದೇ ಇದ್ದವರಿಗೆ ಕೈಗೆ ನಿಲ್ಲಕ್ಕಲಾರದಷ್ಟು, ಕೈಗೆ ಎಟಕಲಾರದಷ್ಟು, ನಡಿಗೆಗೆ ಎಟಕಲಾರದಷ್ಟು, ಪ್ರಯಾಣಕ್ಕೆ ಸಿಗಲಾರದಷ್ಟು, ಆಕಾಶದ ಆ ತುದಿಯಲ್ಲಿ ಹೋಗಿ ತುದಿ ತುದಿ ಅನ್ಕೋತಾರೋ ಹಂಗ. ಆನೆಸ್ಟ್ ನೇ ಹೇಳ್ತೇನೆ ನಿಮಗೆ, ಇದೆ. ನೀವು ಪರಮಾತ್ಮನ ಜ್ಞಾನ ಅಂದ್ರಿ, ಪಾರಮಾರ್ಥಿಕ ಜ್ಞಾನ ಅಂದ್ರಿ, ದೇವರ ಬಗ್ಗೆ ತಿಳುವಳಿಕೆ ಅಂದ್ರೆ ನೀವು ಯಾವ ಶಬ್ದ ಮಾಡ್ತೀರ ಮಾಡ್ಕೊಳ್ರಿ. ಅದನ್ನ ಸ್ವರೂಪತಃ ಅದು ಆ ಲಕ್ಷಣಗಳು ಆ ಗುಣಗಳು ಅದು ನಾನೇ ಅನ್ನುವುದು ನಿನಗೆ ಎಲ್ಲಿವರೆಗೂ ಸ್ಪಷ್ಟ ಆಗೋದಿಲ್ಲವೋ ಅಲ್ಲಿವರೆಗೂ ಹುಡುಕಿದ್ದೆ ಹುಡುಕಿದ್ದೆ, ಅದಕ್ಕೆ ಕೊನೆನೇ ಇಲ್ಲ. ಕಾಲದಿಂದ ಕೊನೆ ಇಲ್ಲ, ದೇಶದಿಂದ ಕೊನೆ ಇಲ್ಲ, ರೂಪದಿಂದ ಕೊನೆ ಇಲ್ಲ, ಆಕಾರದಿಂದ ಕೊನೆ ಇಲ್ಲ, ಗುಣಗಳಿಂದ ಕೊನೆ ಇಲ್ಲ. ಹುಡುಕ. ನಾವೆಲ್ಲರೂ ಇವತ್ತಿನ ಅದೇ ಮಾಡುತ್ತೆ, ಹುಡುಕಿದ್ದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಗುಡಿಯೊಳಗೆ ಹುಡುಕ್ ಹುಡುಕ್ ತದ್ದೂರೇ ತದು ಅಂತಿಕೆ. ಹೌದು, ತದ್ ಏಜತಿ ತನ್ನೇಜತಿ ಅಂದ್ರೇನು? ತತ್ ನ ಏಜತಿ, ತದ್ ದೂರೇ ತದು ಅಂತಿಕೆ. ಎರಡು ಮುಗಿದ್ ನೋಡಿ, ಇನ್ನು ಮುಂದೆ ಹೇಳ್ತಾರೆ, ಸಮೀಪೆ ವಿದುಷಾಂ ಆತ್ಮತ್ವಾತ ನ ಕೇವಲ ದೂರೇ ಅಂತಿಕೆ ಚ ಕಿಂಚಿತ್ತೂ ದೂರ ಇಲ್ಲಪ್ಪ. ನ ಕೇವಲ ದೂರೇ ಅಂದ್ರೇನು? ಕಿಂಚಿತ್ತು ದೂರ ಇಲ್ಲ, ಒಂದು ಅಡಿಯಷ್ಟು ಕೂಡ ದೂರಿಲ್ಲ. ಸಾಕಷ್ಟು ಕನ್ನಡಕ ಉದಾಹರಣೆ ತಿಳಿಸಿ ಇದನ್ನು ಶಬ್ದ ಪ್ರಯೋಗ ಮಾಡ್ತೀನಿ ಕೇಳಿ. ಶಬ್ದಗಳ ಪ್ರಯೋಗ, ನಾನು ನನಗ ಎಷ್ಟು ದೂರಿದ್ದೆ, ನಾನು ನನಗ ಎಷ್ಟು ದೂರ ಹೇಳಿಕ್ಕಾಗ್ತದೇನು ಇಲ್ಲಲ್ಲ, ಹೋಗ್ಲಿಕ್ಕೆ. ನಾನು ನನಗ ಎಷ್ಟು ಸಮೀಪಿದ್ದೀನಿ ಅದನ್ನು ಹೇಳಿಕ್ಕಾಗುದಿಲ್ಲ. ನಾನ್ ಇದೆ, ಅದೇ ಆತ್ಮ. ಇವೆಲ್ಲ ಸುಮ್ಮನೆ ಚಿಂತನೆ ಮಾಡ್ತಾ ಇರ್ಬೇಕು, ಮನನ ಮಾಡ್ತಾ ಇರ್ಬೇಕು, ಕೂತು ನಿಂತು ಹೋದ್ರೆ ಬಂದ್ರೆ ಯಾವತ್ತೂ ಕೂಡ ಇದು ಚಿಂತೆ ನಡೀತಾ ಇರ್ಬೇಕು. ಹೊರಗೆ ವ್ಯವಹಾರ ಏನ್ ನಡೀತದೆ ನಡೀಲಿ, ಒಳಗೆ ಆತ್ಮ ಚಿಂತನೆ ಸದಾ ಇರ್ಬೇಕು. ನಾ ಹಾಸ್ಯ ಮಾಡಿ ಹೇಳ್ತಾ ಇಲ್ಲ, ಮತ್ತು ಅಸಾಧ್ಯ ಅಂತಾನೂ ಹೇಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕೋಶಿಸಿಲ್ಲ, ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇಲ್ಲ. ಮತ್ತಿದು ಪ್ರಯತ್ನವೂ ಬೇಕಾಗಿಲ್ಲ. ಅದನ್ನು ಒಂದು ಥೋಡಾ ಆ್ಯಡ್ ಮಾಡಿಬಿಡ್ತೀನಿ ನಾನು ನಿಮಗೆ. ಇದಕ್ಕೆ ಪ್ರಯತ್ನನೂ ಇಲ್ಲ, ಇದಕ್ಕೆ ಇದು ಇದು ಅಪ್ರಯತ್ನ ಪೂರ್ವಕವಾಗಿ ಈ ಚಿಂತನೆ ನಡೀತಾ ಇರಬೇಕು. ಅದು ಯಾವಾಗ ಸಾಧ್ಯ ಸ್ವಾಮಿ? ನೀನು ಸತತವಾಗಿ ಉಪನ್ಯಾಸಗಳನ್ನ, ಸತ್ಸಂಗಗಳನ್ನ, ನೋಟ್ಸ್ಗಳನ್ನ, ಪಾರಾಯಣಗಳನ್ನ ಅಥವಾ ವಾಚನಗಳನ್ನ ನೀ ಸತತವಾಗಿ ಮಾಡ್ತಾ ಇದ್ರೆ ಅವೇ ಚಿಂತನೆ ಮಾಡ್ತಿರ್ತಾವ. ನೀನು ಯಾಕಷ್ಟು ಚಿಂತೆ ಮಾಡ್ತೀವಿ? ಇವು ನೋಡಿ, ಇವು ನಮ್ಮ ಹುಡುಗರು ಏನ್ ಬರ್ತಾವ, ನಾ ಅದಕ್ಕೆ ಹೇಳಿದೆ ಹುಡುಗರ ನಮ್ ಗಲ್ಲಿ ಮನಿ ಇದ್ದಂಗ. ಇವು ಬರ್ತಾವಲ್ಲ, ಇವು ಬಂದಾಗ ಸಿನಿಮಾ ಹಾಡು ಹೇಳ್ಕೊಂಡು ಬರ್ತಾವ. ಏನೇನೋ ಹಾಡುಗಳು, ಏನೇನೋ ಬೈಬಲ್ಗಳು, ವಿಚಿತ್ರ ವಿಚಿತ್ರವಾದ ನಡವಳಿಕೆಗಳು. ಇವ್ ಬಂದ್ಬಿಟ್ಟಿವ್ರು ಲಮ್ಮಾಣಿ ಬಂಜಾರ ಮಕ್ಕಳು, ಮತ್ ಬಳ್ಳಾರಿ ಬಂದ್ಬಿಟ್ಟು ಕಳಿಸ್ಬಿಟ್ಟಿವ್ರು. ಮತ್ತೆ ಎರಡು ಕಳಿಸಿದ್ರು, ಆಮೇಲೆ ಮತ್ತೊಂದು ಏಳು, ಒಟ್ಟು ಒಂಬತ್ತು ಬಂದ್ಬಿಟ್ಟು ಒಂಬತ್ತು ಮಕ್ಕಳು. ನಾನು ಹೇಳ್ತೇನೆ ಕೇಳಿ, ಇಡೀ ರಾಮೇಶ್ವರ ನಗರ ವೆಂಕಟೇಶ್ವರ ದೇವಸ್ಥಾನ ಗಡಗಡ ನಡೀಬಿಟ್ಟು. ಅವ ಹೆಂಗ್ ಮಾಡ್ತಾನ್ರಿ ಅವ ಹೊಡೆದ್ ನೋಡ್ರಿ. ಅದು ನೀನ್ ಅವ್ರ ಬಗ್ಗೆ ನೀನ್ ಯಾಕೆ ಕೇಳ್ತೀಯ? ಹಂಗರಿ ಅದ ನಾವ್ ಹೊಡೆದ ನೋಡ್ರಿ. ಅಂದ್ರೆ ನಾವ್ ಅನ್ಬೇಕ, ಏ ಯಾಕೆ ಹೊಡಿತೀಯೋ ಅಂತ. ಅವ್ರಿಗೆ ಅವಾಗ ಹಂಗ ಹಾ ನೋಡಿದ್ಯ, ನಾನು ನಮ್ಮ ಮಾತಾಡಿಗೆ ಸಮೀಪ ಆಗ್ಬಿಟ್ಟು ನೋಡಿ. ಇಂಥ ಗುಣಗಳಿರ್ತಾವ ಹತ್ರ, ಆದ್ರೆ ಬರೀ ಒಂದು ತಿಂಗಳು ಯಾಕೆ ಬದಲಾಗ್ತಾರ ನೋಡಿ. ಒಂದು ಬೈಗಳಿಲ್ಲ ಬಾಯಿಯೊಳಗೆ, ಬರೀ ಯುವ ಹಾಡ. ಗಣೇಶ ಶರಣಂ ಶರಣಂ ಗಣೇಶ, ವಾ ವಾ ಹಾಡ. ನನಗೆ ಆಶ್ಚರ್ಯ ಆಗ್ತದ, ಇಷ್ಟು ಸುಲಭವಾಗಿ ಮಕ್ಕಳು ಸಂಸ್ಕಾರ ಪಡೆಯೋದಿತ್ತು ಅಂತಂದ್ರೆ. ಪ್ರತಿಯೊಂದು ಮನೆಯೊಳಗೂ ಈ ಪ್ರಕಾರವಾದಂತಹ ಸಂಸ್ಕಾರದ ಬ್ಯಾಕ್ಗ್ರೌಂಡ್ ಯಾಕೆ ಇರಬಾರದು, ಯಾಕೆ ಇರಬಾರದು? ಇದು ಮಕ್ಕಳ ವಿಚಾರ. ಹಾಗೇನೆ ದೊಡ್ಡವರಲ್ಲಿ ಕೂಡ ನಾವು ಯಾವ ಸಂಸ್ಕಾರದೊಳಗೆ ನಮ್ಮ ಒಳಗೆ ಫೀಡ್ ಮಾಡ್ತೀವಿ, ನಮ್ಮ ಒಳಗೆ ನಾವು ಉಣಿಸ್ತೀವಿ, ಯಾವ ಸಂಸ್ಕಾರಗಳನ್ನ ನಮ್ಮ ಒಳಗೆ ನಾವು ಉಣಿಸ್ತೀವಿ, ಆ ಸಂಸ್ಕಾರದೊಳಗೆ ಮನಸ್ಸು ಸದಾ ಮುಳುಗಿರ್ತದೆ. ನೀ ಸತ್ಸಂಗ ಸಂಸ್ಕಾರದೊಳಗೆ ಮುಳುಗಿಸ್ಬಿಡು, ಸತ್ಸಂಗ ಸಂಸ್ಕಾರದೊಳಗೆ ಇರ್ತದೆ ಅಷ್ಟೇ. ಆ ಹುಡುಗರು ಊಟ ಕುತ್ಕೊಂಡಾಗ ಆರ್ಥಾಯ ಪ್ರತಿಬೋಧಿತಾಂ ಭಗವತಾ ಮಾರಾಯಣೇನ ಸ್ವಯಂ ವ್ಯಾಸಿ. ಇನ್ನೊಂದು ವ್ಯಾಸೇನ ಕಲಿತ ಪುರಾಣ ಮುನಿನ ಮಧ್ಯೆ ಮಹಾಭಾರತ ಅದ್ವೈತಾಮೃತ ವರ್ಷಿಣೀಂ ಭಗವತಿ ಭಗವತೀ ಅಷ್ಟಾದಶ ಧ್ಯಾಯಿನಿ ಅಂಬತ್ವಾಮ. ಒಂದು ಹುಡುಗಿದ್ದ ನೋಡವ, ನನ್ನ ಬಲಗಡೆ ಕೂತಿರ್ತ ಅನುಸಂಧಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇನ್ನೊಂದು ಶಬ್ದ ಭಾರಿ ಮಜಾ ಆದ ಶಬ್ದ ಆಧಕ್ತಿ ಅಜ್ಞಾನ ತಿಮಿರಾನ್ ಧಸ್ಯ. ಅದು ಧಸ್ಯ ಧಸ್ಯ ಅಂತಿದ್ವ, ಈಗ ಚೇಂಜ್ ಮಾಡಿದ್ವ. ಚೇಂಜ್ ಮಾಡಿದ್ರು ಒಂದು ಬಿಟ್ಟು ಹತ್ತು ಸಾವಿರ ಹೇಳ ಧಸ್ಯ ಹೇಳದೆ ಧಸ್ಯ ಧಸ್ಯ ಧಸ್ಯ ಅಲ್ಲೋ ಧಸ್ಯ. ಅವ್ ಕೊನೆಗೆ ಹಂಗ ಹಿಡ್ಕೊಂಬಿಡು, ಅಜ್ಞಾನ ತಿಮಿರಾನ್ ಧಸ್ಯ. ನನಗೆ ಹೇಳ್ಬೇಕಾಯ್ತಾರಲ್ಲ, ಅದ ಆ ಮಕ್ಕಳು ಆ ಥರ ಪ್ರಾಕ್ಟೀಸ್ ಮಾಡಿ ಬಹಳ ಸುಂದರವಾಗಿ ಹೇಳ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ, ಯಾರು ಕಲಿಸ್ಕೊಟ್ಟಿರಿ, ಯಾರು ಟ್ರೈನಿಂಗ್ ಮಾಡಿರಿ, ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಬಹಳ ಚಂದ ಕ್ಲೀನ್ ಆಗಿ ಹೇಳ್ತಾರೆ. ಅದ್ರ ಮಜಾ ಏನ್ ಗೊತ್ತಾ, ಅವು ಅಲ್ಲಿ ಹೇಳ್ತಿರ್ಬೇಕಾದ್ರೆ ನಾವು ಹೇಳ್ತಿರ್ತೀವಿ. ನಾವು ಹೇಳೋ ಅವಶ್ಯಕತೆ ಏನಿಲ್ಲ, ಆದ್ರೆ ನಾವು ಹೇಳ್ತಿರ್ತೀವಿ. ಎಸ್ಪೆಷಲಿ ಈ ಬ್ರಹ್ಮಚಾರ ಬಡಿಸ್ತಿರ್ತಾರಲ್ಲ, ಅವ್ರಲ್ಲಿ ಹೇಳ್ತಿರ್ತಾರಲ್ಲ, ಅದ್ನ ಹೇಳ್ತಾನ ಸ್ಪೆಷಲಿ ಚೇತನ್. ಸುಮ್ಮನೆ ಇಲ್ಲದೆ ನಾವು ಅವ್ರು ಹೇಳಿದಾಗ ಅವ್ರ ಜೊತೆ ತಾನು ಜೋಡಿಸ್ತಾರೆ. ಯಾಕೆ ಬರ್ತದ ಹಂಗೆ ರೂಢಿ ಅಲ್ಲ, ಅದೇ ಸಂಸ್ಕಾರ. ಈ ಸಂಸ್ಕಾರ ಅದು ಒಳಗೆ ಇಂಬೈಬ್ ಆಗಿಬಿಡ್ತದೆ, ಒಳಗೆ ಅದು ಹಾಸು ಹಕ್ಕಾಗ್ಬಿಡ್ತದೆ, ರಕ್ತ ರಕ್ತಗಳು ಒಂದಾಗ್ಬಿಡ್ತದೆ. ಅದು ಹೆಂಗ್ ಕೆಲವರಿಗೆ ಸುಳ್ಳು ಹೇಳೋದು ರಕ್ತಗಳು ಒಂದಾಗ್ಬಿಟ್ಟಿರ್ತದೆ, ಒಂದ್ ಸುಳ್ಳು ಆಮೇಲೆ ಅದಕ್ಕೆ ಇನ್ನೊಂದ್ ಸುಳ್ಳು, ಮತ್ತೊಂದ್ ಸುಳ್ಳು, ಆಮೇಲೆ ಇನ್ನೊಂದ್ ಸುಳ್ಳು, ಮತ್ತೊಂದ್ ಸುಳ್ಳು, ಆಮೇಲೆ ಮೊದಲನೇ ಸುಳ್ಳು ಯಾವ್ದು ಹೇಳಿದೆ ಅಂತ ಮತ್ತೆ ನೀವು. ಅದ್ರಿಂದ ಇದು ಹೇಗೆ ಅಂದ್ರೆ ಎಷ್ಟು ಸಮೀಪ ಅಂದ್ರೆ ಅತ್ಯಂತಮೇವ, ಎಷ್ಟು ಅತ್ಯಂತಮೇವ ಅಂತ ಹೇಳಿದ್ರೆ ಅದು ನಾನೇ. ಭಾಷ್ಯ ವಿದುಷಾಂ ಆತ್ಮತತ್ವಾತ್ ನ ಕೇವಲಂ ದೂರೇ ಅಂತಿಕೇ ಚ, ಅದು ನಾನೇ ಆಗಿರುತ್ತದೆ, ಕಿಂಚಿತ್ತು ದೂರ ಇಲ್ಲಪ್ಪ ಅದು, ಅಗ್ದಿ ಅಲ್ಲೇ ಇದೆ. ಕೇವಲಂ ದೂರೇ ಅಂತಿಕೇ ಚ ತದ ಅಂತರಭ್ಯಂ, ತದ ಅಂತಃ, ತದ ಅಂತಃ ಅಭ್ಯಂತರೇ ಅಸ್ಯ ಸರ್ವಸ್ಯ. ತದ ಅಂತಃ ಅದು ಒಳಗಿದೆ, ಎಷ್ಟು ಒಳಗಿದೆ, ಒಳಗೆ ಒಳಗೆ ಒಳಗೆ ಒಳಗೆ ಅಭ್ಯಂತರೇ ಅಭ್ಯಂತರೇ ಅಭ್ಯಂತರೇ ಅಭ್ಯಂತರೇ, ಎಷ್ಟು ಸಲ ಅಭ್ಯಂತರ ಎಲ್ಲದರ, ನಿನಗೆ ಏನೇನು ಗೊತ್ತಿದ್ದನೋ ಅದು ಎಲ್ಲದರ ಆಚೆ, ಒಳಗೆ ಅಂದ್ರೆ ಆಚೆ. ನನ್ನ ಶರೀರ ಗೊತ್ತದೆ ಅದರ ಆಚೆ, ನನ್ನ ಪ್ರಾಣ ಗೊತ್ತದೆ ಅದರ ಆಚೆ, ನನ್ನ ಮನಸ್ಸು ಬುದ್ಧಿ ಗೊತ್ತದೆ ಅದರ ಆಚೆ, ಹೋಗ ಅದರ ಆಚೆಗೆ, ಒಳಗೆ ಒಳಗೆ ಅಭ್ಯಂತರ ಅಭ್ಯಂತರ ಅಭ್ಯಂತರ ಅಭ್ಯಂತರೇ ಅಸ್ಯ ಸರ್ವಸ್ಯ. ಹೌದು, ತದ್ ಅಂತಃ ಅಭ್ಯಂತರೇ ಅಸ್ಯ ಸರ್ವಸ್ಯ. ಅಷ್ಟು ಒಳಗಿದ್ದರಿಂದಾಗಿ ಎಷ್ಟು ಸೂಕ್ಷ್ಮ. ನಾವು ಒಂದು ಮಾತು ಒಂದು ಒಂದು ಸೂತ್ರ ಬರೆಸಿದ್ದೇನೆ ನಿಮಗೆ, ಮರೆತು ಮರಿಬೇಡ್ರಿ. ಯಾವುದು ಸೂಕ್ಷ್ಮದಿಂದ ಸೂಕ್ಷ್ಮಕ್ಕೆ ಹೋಗುತ್ತದೆಯೋ, ಸೂಕ್ಷ್ಮದಿಂದ ಸೂಕ್ಷ್ಮದಲ್ಲಿ ಇರುತ್ತದೆಯೋ, ಅದು ಅಷ್ಟು ವಿಶಾಲವಾಗಿರ್ತದೆ. ಒಂದು ಸೂತ್ರ ಬರೆಸಿದೆ ನೆನಪಿದೆಯಾ? ಯಾವುದು ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗಿರ್ತದೆ ಅದು ಮೊದಲಿನಕ್ಕಿಂತ ವಿಶಾಲವಾಗಿರ್ತದೆ. ಇದೀಗ ನಾನು ಉದಾಹರಣೆ ಕೊಟ್ಟೆ, ಐಸ್, ವಾಟರ್, ಆಮೇಲೆ ಉಗಿ. ಐಸ್ ಸಾಲಿಡ್, ಆದ್ರೆ ಒಂದು ತುಂಡಿಟ್ಬಿಟ್ರೆ ಅಲ್ಲಿಗೆ ಮುಗೀತು. ಆದ್ರೆ ಅದೇ ನೀರು ನೀವು ಅದು ಕರಗಿತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಜಾಗ ಬೇಕು. ಅದನ್ನ ನೀವು ಸ್ಟೀಮ್ ಮಾಡಿಬಿಟ್ರೆ ಇಡೀ ಕೋಣೆನೆ ತುಂಬಿಕೊಂಡ್ಬಿಡ್ತು. ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಉಗಿಯು ಹೇಗೆ ತನ್ನ ಸೂಕ್ಷ್ಮತೆಯಲ್ಲಿ ವ್ಯಾಪಕತೆಯನ್ನು ಬೆಳೆಸ್ಕೊಂಡಿರ್ತದೋ ಹಾಗೆ ಒಳಗಿನಿಂದ ಒಳಗಿಗಿಂತ ಒಳಗಿರುವ ಒಳಗಿರುವಂತಹ ಈ ಆತ್ಮ ಏನಾಗಿದೆ ಈಗ ನೋಡ್ರಿ ನೀವಲ್ಲಿ ಏನಾಗಿದೆ ಅದು, ಅದು ಸರ್ವಾಂತರ. ಈ ಆತ್ಮ ಸರ್ವಾಂತರ ಇತಿ ಶ್ರುತಿ, ಇತಿ ಶ್ರುತಿ. ಇದು ಯ ಆತ್ಮ ಸರ್ವಾಂತರ, ನಾನು ನಿಮಗೆ ಲಾಜಿಕ್ ತೋರಿಸಿದೆ ಈಗ. ಅದು ಸರ್ವಾಂತರ ಯಾಕೆ ಅಂತಂದ್ರೆ ಸೂಕ್ಷ್ಮಕ್ಕಿಂತ ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗಿದೆ. ಯಾವುದು ಅತ್ಯಂತ ಸೂಕ್ಷ್ಮವಾಗಿದೆಯೋ ಅದು ಅತ್ಯಂತವಾಗಿ ವಿಶಾಲವಾಗಿರುತ್ತದೆ. ಹೀಗಾಗಿ ಅದನ್ನು ಹೇಗೆ ಹೇಳಬೇಕು? ಸರ್ವಾಂತರ, ಸರ್ವಾಂತರ ಎಲ್ಲೆಲ್ಲಿಯೂ ತುಂಬಿಕೊಂಡು ಇದೆ. ಇತಿ ಬೃಹದಾರಣ್ಯಕ್ಕೆ ನೋಡೋದೆ ಬೃಹ ಯಾವುದು ನಿಮ್ಗೆ ಉಪನಿಷತ್ ನೆನಪಾಗಲ್ಲ ಅಂದ್ಕೊಳ್ಳಿ, ಬೃಹದಾರಣ್ಯಕ್ಕೆ ಹೇಳ್ಬಿಡ ಎಲ್ಲರಿಗೂ ಏನು ಕಂಡು ಬಂದಿರ್ತವೆ. ಬೃಹದಾರಣ್ಯಕ್ಕೆ ಇತಿ ಶ್ರುತಿ ಭಾಷ್ಯ ಅಸ್ಯ ಸರ್ವಸ್ಯ ಜಗತಃ ನಾಮ ರೂಪ ಕ್ರಿಯಾತ್ಮಕಸ್ಯ ತದ್ವೂ ಅಪಿ ಸರ್ವಸ್ಯ ಅಸ್ಯ ವಾಕ್ಯತಃ ವ್ಯಾಪಕತ್ವಾತ್ ಆಕಾಶವತ್ ನಿರತಿಶಯ ಸೂಕ್ಷ್ಮತ್ವಾತ್ ಅಂತಃ. ಅಸ್ಯ ಆತ್ಮನಸ್ಯ ಸರ್ವಸ್ಯ ಜಗತಃ. ಈ ಸಮಸ್ತ ಜಗತ್ತು ನಾಮರೂಪ ಕ್ರಿಯಾತ್ಮಕಸ್ಯ ಜಗತಃ. ಜಗತ್ತು ಅನ್ನೋದಕ್ಕೆ ಇನ್ನೊಂದು ಡೆಫಿನೇಷನ್ ಕೊಡ್ತಾರೆ ನೋಡಿ. ಏನ್ ಡೆಫಿನೇಷನ್ ಕೊಡ್ತಾರೆ? ನಾಮ ರೂಪ ಕ್ರಿಯಾತ್ಮಕವಾದದ್ದು ಯಾವುದೋ ಅದನ್ನು ಜಗತ್ತು ಅಂತ ಕರೆಯುತ್ತಾರೆ. ನಾಮ ರೂಪ ಕ್ರಿಯಾತ್ಮಕಸ್ಯ ಜಗತಃ ತದು, ಅದೇ ಆತ್ಮ ತದ್ವು. ಮತ್ತೆ ಅದೇ ಶಬ್ದ ಅಂತ ನೋಡ್ರಿ, ತದ್ವು ಅದೇ ಆತ್ಮ. ಅಪಿ ಅದೇ ಆತ್ಮನು ಸರ್ವಸ್ಯ, ಎಲ್ಲೆಲ್ಲಿಯೂ. ಎಲ್ಲೆಲ್ಲಿಯೂ ಅಂದ್ರೆ ಏನು? ಸ ಬಾಹ್ಯತಃ ವ್ಯಾಪಕತ್ವಾದ, ಅದು ಸರ್ವ ವ್ಯಾಪಕವಾಗಿದ್ದರಿಂದಾಗಿ ಬಾಹ್ಯದಲ್ಲಿದೆ. ಎರಡು ಸ್ಟೇಟ್ಮೆಂಟ್ ತೋರಿಸ್ತಾರೆ ಈಗ. ಅದು ಸರ್ವ ವ್ಯಾಪಕವಾಗಿದ್ದರಿಂದಾಗಿ ಬಾಹ್ಯದಲ್ಲಿದೆ. ಆಮೇಲೇನು? ನಿರತಿಶಯ ಸೂಕ್ಷ್ಮತ್ವಾದ ಅಂತಃ. ನಿರತಿಶಯ, ಅಳೆಯಲಿಕ್ಕೆ ಬಾರದಷ್ಟು ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗಿದ್ದರಿಂದಾಗಿ ಒಳಗಿದೆ, ವ್ಯಾಪಕವಾಗಿದ್ದರಿಂದಾಗಿ ಅರಗಿದೆ, ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾಗಿದ್ದರಿಂದಾಗಿ ಒಳಗಿದೆ ಅಂತಃ. ಈಗ ಉಪನಿಷತ್ತು ಮತ್ತೇನಾದ್ರೂ ಹೇಳಿದೆಯಾ ಇದ್ರ ಬಗ್ಗೆ? ಬರೀ ಇವೇ ಹೇಳ್ತಾ ಇದ್ರಲ್ಲ ನೀವು. ಇನ್ನೊಂದು ಮಾತು ಹೇಳಿದ್ದಾರೆ ಉಪನಿಷತ್ತು, ಏನೋ ಪ್ರಜ್ಞಾನ ಘನಯೇವ ಇತಿ ಚ ಶಾಸನಾತ್ ನಿರಂತರಂ ಚ. ಇದು ಒಂದು ಶಾಸನ ಇದೆ ಇದ್ರ ಬಗ್ಗೆ. ಶಾಸನ ಅಂದ್ರೇನು? ನ್ಯಾಯಬದ್ಧವಾದ ತರ್ಕಬದ್ಧವಾದ ಅತ್ಯಂತ ಸೂಕ್ಷ್ಮವಾದ ಒಂದು ಹೇಳಿಕೆಗೆ ನ್ಯಾಯ ಅಂತ ಕರೀತಾರೆ. ಆ ನ್ಯಾಯಬದ್ಧವಾದ ಹೇಳಿಕೆ ಏನಂತಿದೆ ಅಂತಂದ್ರೆ, ಇದು ಪ್ರತಿ ಕ್ಷಣವು ಜ್ಞಾನ ಸ್ವರೂಪವಾಗಿದೆ. ಶಬ್ದ ಪ್ರಜ್ಞಾನ ಘನ, ಪ್ರಜ್ಞಾನ ಘನ ಬಿಳಿ ಹೂವು ತಿಳಿತು. ಬಿಳಿ ಹೂವು ಇದ್ದರಿಂದಾಗಿ ತಿಳಿತು, ಎಚ್ಚರವು ಇದ್ದರಿಂದಾಗಿ ತಿಳಿತು. ಇಷ್ಟಂತ ಗುರುತಿಸ್ಲಿಕ್ಕಾಗ್ತದೆ. ಆ ಎಚ್ಚರವನ್ನ ಜ್ಞಪ್ತಿ ಅಂತ ಕರೀತಾರೆ. ಆ ಎಚ್ಚರವನ್ನ ಜ್ಞಪ್ತಿ, ಹೂವಿನ ಜ್ಞಾನ, ಹಣ್ಣಿನ ಜ್ಞಾನ, ವೃಕ್ಷದ ಜ್ಞಾನ, ಆತ್ಮನ ಜ್ಞಾನ ಅಲ್ಲ, ಆತ್ಮನೇ ಜ್ಞಾನ, ಆತ್ಮನೇ ಜ್ಞಾನ ಸ್ವರೂಪ. ಅದನ್ನ ಪ್ರಜ್ಞಾನ ಘನ ಅಂತ. ಪ್ರಜ್ಞಾನ ಘನ, ತಿಳಿದೆನು ತಿಳಿಯಲಿಲ್ಲ ಎರಡನ್ನೂ ತಿಳಿದಂತಹ ತಿಳಿವೆ ನಾನು. ಕನ್ನಡದಲ್ಲಿ ಪ್ರಜ್ಞಾನ ಘನ ಇದಕ್ಕೆ ತಿಳಿವಿನ ಘನವೇ ನಾನು. ಇವೆಲ್ಲ ಒಂದ್ಸಲ ಸಂಸ್ಕಾರ ಇಲ್ಲದೆ ಕೇಳಿದ್ದೆ. ಆದರೆ ಇವು ಶಬ್ದಗಳ ಸರ್ಕಸ್ ಅಂತ ಅನಿಸ್ತದೆ. ಶಬ್ದಗಳ ಸರ್ಕಸ್ ಇದೆ. ಹೊಳ್ಳಾಡ್ಸೋದ ಹೊಳ್ಳಾಡ್ಸೋದ ಒಂದು ಶಬ್ದಗಳು, ಸಂಸ್ಕಾರ ಇಲ್ಲದೆ ಇದ್ದವರಿಗೆ ಅಂತ ಅನಿಸ್ತದೆ. ಸಂಸ್ಕಾರ ಇದ್ದವರಿಗೆ ಅಲ್ಲಲ್ಲಿ ಕೆಲವು ಗಂಟುಗಳು ಬಿಡಿಸ್ತವೆ. ನಮಗೆ ತಿಳಿಯಲಾರದ ಅನೇಕ ಗಂಟುಗಳು ನಮ್ಮ ಹೃದಯದಲ್ಲಿರುವ ಗ್ರಂಥಿ ಅಂತ ಕರೀತಾರೆ. ಅನೇಕ ಗ್ರಂಥಿಗಳು, ಪಾಕೆಟ್. ಅವು ಹತ್ತು ಸಲ ಕೇಳಿರ್ತೀರಿ, ಅವು ಗಂಟೆ ಬಿಟ್ಟಿರೋದಿಲ್ಲ. ಹನ್ನೊಂದನೇ ಸಲ ಒಂದ್ಸಲ ಅದನ್ನೇ ಮಾತ್ರ ಓ ಹೌದಲ್ಲ, ಏನಾಗ ಗೊತ್ತದೆ ನಿಮಗೆ? ಆ ಗಂಟು ಬಿಡ್ತು. ಏ ಮುಂಚೆ ಕೇಳಿದ್ವಲ್ಲ, ಏನದು ಗಂಟೆ ಎಷ್ಟು ಗಂಟದ ಅಂತಂದ್ರೆ ಅದನ್ನ ಬಿಡ್ಲಿ. ನಾ ಏನ್ ಮಾಡ್ಬೇಕು ಹೆಂಗದ ನೋಡ್ರಿ. ಗ್ರಂಥಿ ಅವಿದ್ಯಾ ಕಾಮ ಕರ್ಮ, ಇದು ಆ ಗ್ರಂಥಿಗಳೆಲ್ಲದರೂ ಸಾರ ಅವಿದ್ಯಾ ಗ್ರಂಥಿ. ಅದು ಅವಿದ್ಯಾ ಗ್ರಂಥಿ, ಅದನ್ನು ಬಿಡಿಸುವಂತಹ ಈ ಆತ್ಮ ಚೈತನ್ಯ ಇದು ಇರವು. ಇದು ತಿಳಿಯ ಕೇಳ್ಪಟ್ಟದ್ದು ಅಲ್ಲ, ತಿಳಿಯಲಾರದ್ದು ಅಲ್ಲ, ತಿಳಿಯಬೇಕಾದದ್ದು ಅಲ್ಲ. ಮತ್ತು ಅದು ಏನದು? ತಿಳಿವೆ, ಜ್ಞಾನವೇ. ಅದಕ್ಕೆ ತಿಳಿವಿನ ಘನ, ಅರಿವಿನ ಘನ, ಪ್ರಜ್ಞಾನ ಘನ. ಇತಿ ಶಾಸನಾತ್ ಅನ್ನುವಂತಹ ಈ ಒಂದು ಶಾಸನವನ್ನ ನಾವು ಕಾಣ್ತೇವೆ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ ಏವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತಿ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ ಏವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತಿ. ಶಬ್ದವನ್ನು ನೋಡ್ಕೊಡ್ರಿ. ಯಹ ತು ಸರ್ವಾಣಿ ಭೂತಾನಿ, ಸರ್ವಾಣಿ ಭೂತಾನಿ ಆತ್ಮನ್ಯೇವ ಅನುಪಶ್ಯತಿ ಚ ಸರ್ವಭೂತೇಷು ಆತ್ಮಾನಂ. ಚ ಸಿಕ್ತಾ ಇಲ್ಲ, ಛ ಸಿಕ್ತಾ ಇಲ್ಲ, ಛ ಸಿಕ್ತಿಲ್ಲ ಅಂತ ಹೇಳಿ. ಸರ್ವಭೂತ ಚ ಸರ್ವಭೂತೇಷು ಆತ್ಮಾನಂ ತತಃ ತತಃ ನ ವಿಜುಗುಪ್ಸತೆ. ಯಹ ತು ಯಾರೇ ಆಗಿರಲಿ, ಅದು ಯಾವ ಸಾಧಕನೇ ಆಗಿರಲಿ, ಒಬ್ಬನೊಬ್ಬ ಸಾಧಕ ಯಾರೇ ಇದ ಯಹ ಶಬ್ದ ಇದೆ ನೋಡಿ, ಸಂಸ್ಕೃತವಾಗಿ ಭಾರಿ ಸುಂದರವಾದ ಮೋಸ್ಟ್ ಸೆಕ್ಯುಲರ್ ವರ್ಡ್, ಬೆಸ್ಟ್ ಸೆಕ್ಯುಲರ್ ವರ್ಡ್. ಯಾಕೆಂದ್ರೆ ಯಹ ಶಬ್ದ ಉಭಯ ಪದ ಆಗಿರೋದ್ರಿಂದ ಹೆಂಗಸರಿಗೂ ಸ್ತ್ರೀಲಿಂಗ ಉಪಮಾರ್ಗ ನಪುಸಲಿಂಗ ಉಪಮಾರ್ಗ ಬರ್ತದೆ, ಪುಲ್ಲಿಂಗ ಉಪಮಾರ್ಗ ಬರ್ತದೆ. ಹೌದು, ಯಹ ಶಬ್ದ ಯಾರೇ ಆಗಿರಲಿ, ಮುದುಕರೇ ಆಗಿರಲಿ, ಬಾಲಕರೇ ಆಗಿರಲಿ, ಹೆಂಗಸರೇ ಆಗಿರಲಿ, ಗಂಡಸರೇ ಆಗಿರಲಿ, ಹಿಂದೂಗಳೇ ಆಗಿರಲಿ, ಕ್ರಿಶ್ಚಿಯನ್ರೇ ಆಗಿರಲಿ, ಈ ದೇಶದವರೇ ಆಗಿರಲಿ, ಆ ದೇಶದವರು ಯಾವ ಭಾಷಾದವರೇ ಆಗಿರಲಿ, ಅವನು ಸಾಧಕನಾಗಿದ್ದಿದ್ದೆ ಆದರೆ ಯಾವನೇ ಆಗಿರ್ಬೋದು ಸಾಧಕನಾಗಿರಬೇಕು. ಆ ಸಾಧಕನು ಏನಾಗ್ತಾನೆ? ಯಹ ತೂ ಆ ಸಾಧಕನಾದರೂ ಹೇಗಿರ್ತಾನೆ? ಇದನ್ನ ತಿಳಿದಂತಹ ಆ ಸಾಧಕನು ಸರ್ವಾಣಿ ಭೂತಾನಿ ಆತ್ಮನಿಗೇವ ಅನುಪಶ್ಯತಿ, ಸಮಸ್ತ ಜೀವಭೂತ ರಾಶಿಗಳನ್ನ ತನ್ನಲ್ಲಿಯೇ ಕಾಣುತ್ತಾನೆ. ಸಮಸ್ತ ಜೀವಭೂತ ರಾಶಿಗಳನ್ನು ತನ್ನಲ್ಲಿ ಕಾಣುತ್ತಾನೆ. ಚ ಮತ್ತು ಸರ್ವಭೂತೇಷು ಆತ್ಮಾನಂ, ಎಲ್ಲ ಜೀವಗಳನ್ನು ತನ್ನಲ್ಲಿ, ತನ್ನನ್ನ ಎಲ್ಲದರಲ್ಲಿ, ಎಲ್ಲವುಗಳನ್ನು ತನ್ನಲ್ಲಿ, ತನ್ನನ್ನ ಎಲ್ಲವುಗಳಲ್ಲಿ. ಅಂದ್ರೆ ಅವನಿಗೆ ಹೊರತುಪಡಿಸಿ ಇನ್ನೊಂದು ಏನು ಕಾಣೋದೇ ಇಲ್ಲ, ಹೊರತುಪಡಿಸಿ ಇನ್ನೊಂದು ಏನು ಕಾಣೋದಿಲ್ಲ. ತೆರೆಗೆ ತಾನು ತೆರೆ ಅಲ್ಲ, ತಾನು ನೀರೇ ನೀರು ಎನ್ನುವ ಎಚ್ಚರ ಮೂಡಿದಾಗ ಎಲ್ಲ ತೆರೆಗಳಲ್ಲಿಯೂ ಎಲ್ಲ ತೆರೆಗಳನ್ನು ತನ್ನಲ್ಲೇ ಕಾಣ್ತದೆ. ಈಗ ಅವೆಲ್ಲ ಏನವು? ನೀರು. ಇದು ಒಂದು ಸ್ಟೇಟ್ಮೆಂಟ್. ಎಲ್ಲ ತೆರೆಗಳು ನನ್ನಲ್ಲೇ ಇವೆ, ಸಮುದ್ರವು ಕೂಡ ನನ್ನಲ್ಲಿದೆ. ಅದೇ ತೆರೆಗಳಷ್ಟೇ ಅಲ್ಲ, ಸಮುದ್ರವೇ ನನ್ನಲ್ಲಿದೆ. ತಾನು ನೀರು ಅಂತ ತಿಳಿದಿದ್ದಾರೆ ಅಷ್ಟೇ ಅಲ್ಲ, ತಾನು ನೀರು ಎಲ್ಲೆಲ್ಲಿಯೂ ಇರುವುದು ನೀರೇ, ಎಲ್ಲವನ್ನು ತನ್ನಲ್ಲಿ ತನ್ನನ್ನ ಎಲ್ಲದರು. ಇಂಥವನಿಗೆ ನ ವಿಜುಪ್ಸತೆ, ಯಾರ ಬಗ್ಗೆ ದ್ವೇಷ ಆಗ್ತದೆ, ಇಂಥವನಿಗೆ ಯಾರ ಯಾರ ಜೊತೆ ವೈರತ್ವ ಉಂಟಾಗ್ಲಿಕ್ಕೆ ಸಾಧ್ಯ, ಯಾರ ಜೊತೆ ವೈರತ್ವ ಉಂಟಾಗ್ಲಿಕ್ಕೆ ಸಾಧ್ಯ. ಅದನ್ನ ವಿಜುಗುಪ್ಸತೆ, ರಾಗ ಇಲ್ಲ, ದ್ವೇಷ ಇಲ್ಲ, ಯಾರಲ್ಲಿಯೂ ಕೂಡ ವೈರತ್ವ ಇಲ್ಲ, ಘೃಣ. ಘೃಣ ಅಂದ್ರೆ ಶತ್ರುತ್ವದ ಹಠ ಸಾಧಿಸೋದು, ಅದಕ್ಕೆ ಘೃಣ ಅಂತ. ಯಾರ ಬಗ್ಗೆ ಘೃಣ ಇವನಿಗೆ? ನ ವಿಜುಗುಪ್ಸತೆ, ಇವನು ಯಾರಲ್ಲಿಯೂ ಕೂಡ ರಾಗದ್ವೇಷಗಳನ್ನ ಇಟ್ಕೊಳ್ಳೋದು. ಆ ಸಾಧನೆಯನ್ನ ಮಾಡಿರ್ತಾನವ. ಕ್ಷಮ ದಮ ಉಪರತಿ ತಿಕ್ಷಾ ಶ್ರದ್ಧಾ ಸಮಾಧಾನ ಕ್ಷಮಾಗುಣ ಬಹಳ ಆಳವಾಗಿ ಬೇರೆ ಹತ್ರ. ಕ್ಷಮಾಗುಣ ಎತ್ತರಕ್ಕೆ ಬಂದ್ಬಿಟ್ಟಿರ್ತಾನೆ ಆ ಸಾಧಕ. ಸಾಮಾನ್ಯ ಎತ್ತರ ಅಲ್ಲ, ಅತ್ಯಂತ ಎತ್ತರ. ಮಾನಸಿಕವಾಗಿ, ಬೌದ್ಧಿಕವಾಗಿ, ಹೃದಯವಾಗಿ, ವಾಚಿಕವಾಗಿ ಎತ್ತರ ಬಂದ್ಬಿಟ್ಟಿರ್ತಾನೆ. ಹೀಗಾಗಿ ಮಹಾಪಾಪಿ ಕೂಡ, ಪಿ ಎಚ್ ಡಿ ಮಾಡಿದ ಪಾಪಿ ಕೂಡ, ಏನ್ರಿ ನಿಮ್ ಸಬ್ಜೆಕ್ಟು ಪಿ ಎಚ್ ಡಿಗೆ ಪಾಪ, ಅಂತವನನ್ನ ಕೂಡ ಒಂದು ಕ್ಷಣಾರ್ಧದಲ್ಲಿ ಕ್ಷಮಿಸಿರ್ತಾನೆ. ಅಂತಹ ಅತ್ಯಂತ ಎತ್ತರದಲ್ಲಿ ಬೆಳೆದು ಮತ್ತೆ ಆ ಕ್ಷಮ ಪರಿಣಾಮಕಾರಿಯೂ ಆಗಿರುತ್ತೆ. ಸ್ವಾಮಿ ಶಿವಾನಂದರು, ಚಿನ್ನಾನಂದರು ಗುರುಗಳು ಈಶಾವಾಸ್ಯ ಉಪನಿಷತ್ತಿನ ಉಪನ್ಯಾಸವನ್ನ ಮಾಡುತ್ತಾ ಒಂದು ಗಿಡದ ಕೆಳಗೆ ಕೂತ್ಕೊಂಡಿದ್ದಾರೆ. ಅಲ್ಲಿ ಸಾಕಷ್ಟು ಶಿಷ್ಯರು ಕೂತ್ಕೊಂಡಿದ್ದಾರೆ, ಎಲ್ಲ ವಯಸ್ಸಿನ, ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಥರ ಶಿಷ್ಯರು. ಆವಾಗ ಆ ಗಿಡದಿಂದ ಒಬ್ಬ ವ್ಯಕ್ತಿ ಕೆಳಗೆ ಜಿಗಿದಿದ್ದೆ ಹೋಗಿ ಸ್ವಾಮೀಜಿಗೆ ಗಾಯ ಮುಚ್ಚಿ ಫಡ ಫಡ ಹೊಡಿಲಿಕ್ಕೆ ಎದುರು ಕೂತ್ಕೊಂಡಂತ ಭಕ್ತರು ಶಿಷ್ಯರು ಹಿಡಿ ಹಿಡಿ ಹಿಡಿ ಹೊಡಿ ಹಿಡಿ ಹೊಡಿ ಅಂತೇಳಿ ಹಿಡಿ ಕ್ರೌಡ್ ಕ್ರೌಡ್ ಆಗಿದ್ ಒಂದು ಹಾಗೆ ದಮ ದಮ ದಮ ದಮ ಬಡ ಕೈ ದನದೆಲ್ಲ ಅದನ್ನ ನೋಡ್ತಾರೆ ಬಡದ ಗುರುಗಳಿಗೆ ಅವ ತಪ್ಪಿಸ್ಕೊಂಡ್ಬಿಟ. ಆವಾಗ ಸ್ವಾಮೀಜಿ ಹೇಳ್ತಾರೆ ಅವನಿಗೆ ಯಾಕೆ ಹೊಡಿತೀರಿ ಬಿಟ್ಬಿಟ್ರೆ, ಅವನಿಗೆ ಅವನಿಗೇನೆ ಗೊತ್ತಿಲ್ಲ ಅವ್ನಿಗೆ ಯಾಕೋ ಹೊಡಿಯುತ್ತ ಏನು ಗೊತ್ತಿದೆ ಪಾಪ ಬಿಟ್ಬಿಡ್ರಿ ಅವನಿಗೆ. ಆಮೇಲೆ ಅವನು ಒಂದು ಕಾಡಿಗೆ ಬಿದ್ದು ಅದೇ ಆವಾಗಲೇ ನಾನು ಇಷ್ಟು ಎಲ್ಲ ನಿಮಗೆ ಹಿಂಸೆ ಮಾಡಿದರು ನನ್ನ ನೀವು ಕ್ಷಮಾ ಮಾಡ್ತಿರಲ್ಲ. ಶಿವಾನಂದ ಹೇಳ್ತಾರೆ ಇನ್ನೊಬ್ಬರು ಯಾರಾದ್ರೂ ಬಂದು ನಿನಗೆ ಈ ತರ ಹೊಡೆದಿದ್ರೆ ನಿನಗೆ ಸುಖ ಆಗ್ತಿತ್ತೋ ದುಃಖ ಆಗ್ತಿತ್ತು? ದುಃಖ ಆಗ್ತಿತ್ತು. ಹಾಗೆ ನಿನಗೆ ದುಃಖ ಆಗ್ತು ಅಂತಂದ್ರೆ ನಾನು ಆ ದುಃಖವಾದಂತಹ ನಿನಗೆ ಮತ್ತೊಂದಿಷ್ಟು ದುಃಖ ಯಾಕೆ ಕೊಡ್ಬೇಕು? ನನಗೆ ನಿನಗೆ ದುಃಖ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಸುಖವಾಗಿ ಮಾಡಬೇಕು. ಇಲ್ಲ ಅವ್ರು ಹೇಳ್ಕೊಟ್ರು ನನಗೆ ಹಿಂಗ್ ಮಾಡು ಅಂದ್ರು, ಇವ್ರು ಹೇಳ್ಕೊಟ್ರು ಅದನ್ನ ಹಿಂಗ್ ಮಾಡಿದೆ. ಅಧ್ಯಾಯ ಮುಗಿತು ಹೋಗು. ಇಲ್ಲ ನಾನು ಇಲ್ಲೇ ಕೂತ್ಕೊಳ್ತೀನಿ, ಸೇವಾ ಮಾಡ್ಕೊಂಡಿರ್ತೀನಿ. ಇರಪ್ಪ ಅವರೇ ಮುಂದೆ ಮಾಧವಾನಂದ ಸರಸ್ವತಿ ಅಂತೇಳಿ ಸನ್ಯಾಸಿ ಮಾಡ್ತಾರೆ. ಎ ಗ್ರೇಟ್ ಲಜಿಶ್ ಸ್ವಾಮಿ ಚಿನ್ನಾಂದ್ರ, ಸ್ವಾಮಿ ಚಿನ್ನಾನಂದ ಸಮಕಾಲೀನ. ಈಗ ಅವರು ಇಲ್ಲಿ ಮಾಧವಾನಂದರು ಇಲ್ಲ. ಸೊ ಮಾಧವಾನಂದರು ಬಹಳ ಗ್ರೇಟ್ ಲಜಿಷಿಯನ್, ತಾರ್ಕಿಕರು. ಅವರ ಮೀರಿ ಋಷಿಕೇಶ್ನಲ್ಲಿ ಯಾರು ತಾರ್ಕಿಕರಿಲ್ಲ, ಅಂತ ತಾರ್ಕಿಕರು. ಸೇಮ್ ದರುಳಿ ಕೂರ ಕಳ್ಳ ದಮ ದಮ ಬಡಿಸ್ಕೊಂಡು ಬಡದಮ ಅವನಿಗೆ ಏನಾಗ್ಬಿಟ್ಟ ಕೂರತ್ತ ಅಂದ್ರೆ ಪೂಜ್ಯರು ಹಿರಿಯರು ಸಂತರು ಸಾಧುರು ಅವ್ರು ಯಾವಾಗ ಕ್ಷಮಿಸ್ತಾರ ಆ ಕ್ಷಮೆಯೊಳಗೆ ಶಕ್ತಿ ಏ ಹೋಗಲೆ ಕ್ಷಮ ಮಾಡೇನು ಹೋಗ ಆ ತರ ಇರುವುದಿಲ್ಲ ಕ್ಷಮ ಅದು ಭಾರಿ ಶಕ್ತಿ ಇರುತ್ತೆ ಆ ಶಕ್ತಿಯಿಂದಾಗಿ ಆ ವ್ಯಕ್ತಿ ಅರಳುತ್ತಾನೆ ಅವನ ಭವಿಷ್ಯ ಅರಳುತ್ತದೆ ಅವನ ಜೀವನ ಹಸನಾಗ್ತದೆ ಯಾರಿಗೆ ಗೊತ್ತು ಅವ ಇದೇ ಜನ್ಮದಲ್ಲಿ ಮುಕ್ತನಾದರೂ ಅಂತ ಒಂದು ಶಕ್ತಿ ಇರ್ತದೆ ಹಿರಿಯರು ಆಶೀರ್ವಾದ ಮಾಡಿದಾಗ ಅದು ಹಿರಿಯರು ಕ್ಷಮ ಮಾಡಿದಾಗ ಸೊ ಇವ್ರು ಯಾರಿದ್ದಾರೆ ಒಳಗೆ ಏನು ಗುಣ ಇಟ್ಕೊಂಡಿಲ್ಲ ಒಳಗೆ ಯಾರ ಬಗ್ಗೆನೂ ಕೂಡ ಶತ್ರುತ್ವ ವೈರತ್ವ ರಾಗದ್ವೇಷ ಇಟ್ಕೊಳ್ಳೋದಿಲ್ಲ ಯಾಕೆಂದ್ರೆ ಎಲ್ಲೆಲ್ಲಿಯೂ ತಾವೇ ಇದ್ದಾರೆ ನೀರು ನೀರನ್ನ ದ್ವೇಷಿಸಿದೆ ತಗೊಂಡು ಬಂದ್ರೆ ಮತ್ತೆ ನಮ್ಮ ಸ್ಟೇಟ್ಮೆಂಟ್ ಇದೆ ನೀರು ನೀರನ್ನ ದ್ವೇಷಿಸಿದೆ ಮಣ್ಣು ಮಣ್ಣನ್ನು ದ್ವೇಷಿಸಿದೆ ಬೆಂಕಿ ಬೆಂಕಿ ಬೆಂಕಿಗೆ ಬೆಂಕಿಯ ಬಗ್ಗೆ ದ್ವೇಷವೇ ಗಾಳಿಗೆ ಗಾಳಿಯ ಬಗ್ಗೆ ದ್ವೇಷವೇ ಆತ್ಮನಿಗೆ ಆತ್ಮನ ಬಗ್ಗೆ ದ್ವೇಷವೇ ಆದ್ರೆ ಆತ್ಮನಿಗೆ ಎಲ್ಲೆಲ್ಲಿಯೂ ಆತ್ಮನೇ ಅನ್ನೋದನ್ನ ತಿಳಿದಿರ್ಬೇಕು ಅವನಿಗೆ ಯಾರ ಮೇಲೂ ದ್ವೇಷ ಇಲ್ಲ ತತಃ ನ ವಿಜಿಗುಪ್ಸತಿ ಓ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಕೀ